मनसे बदुकुनि नगागि बावणिनि नगागि ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ ಮನಸ್ಸೇ ಮನಸ್ಸೇ ಸಮಯಗಳ ಸರಪಳಿಯಲ್ಲಿ ಕೈಗೊಂಬೆಯಾದೆ ನನ್ನ ಬಾಳ ಪುಟಕ್ಕೆ ನೀನು ಹೊಸತಿರು ತಂದೆ ನಿನ್ನ ಮರೆತು ಹೋದರೆ ಈಗ ಬದುಕೇಕೆ ಮುಂದೆ ಮನಸೆ ನಾ ಏನೆ ಮಾಡಿದರು ನಿನ್ನ ಪ್ರೀತಿಗಲ್ಲವೇ ಮನಸೆ ಮನಸ ಹರಿಸೆ ಮನಸೆ ಬದುಕು ನಿನಗಾಗಿ ಬವಣೆ ನಿನಗಾಗಿ ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ.